ಹತ್ತು ದಿನ ಟೈಂ ಕೊಟ್ಟಿರ್ತೀರಿ, ಅದರಲ್ಲಿ ಏಳು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಮಾಡುವಂತದಕ್ಕೆ ಇವತ್ತು ಸಭೆ ಮಾಡಿದ್ರಿ. ನಮ್ಮೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಸಮುದಾಯಕ್ಕೆ ಹಿಂದುಳಿದವರು ಎಲ್ಲರೂ ಕೂಡ ಬಂದಿದ್ರು. ವಿಚಾರ ಗೋಷ್ಠಿಗಳನ್ನ ಸಭೆಗಳನ್ನ ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡುವಂತದಕ್ಕೆ ಇವತ್ತು ತೀರ್ಮಾನವನ್ನ ಮಾಡಿದ್ರು. ಕೊಡಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4 ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮೈಸೂರು FM 100.6. ಇದೀಗ ವೇಳೆ 6:50. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ VS ಅಶೋಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಥಮಗಳನ್ನು ತಾವು ಸಾಧಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ. ವಿಶೇಷವಾಗಿ FPOಗಳ ಒಂದು ಕೂಟವನ್ನೇ ಕಟ್ಕೊಂಡು ರೈತರ ಮಾರುಕಟ್ಟೆಯನ್ನೇ ಒಂದನ್ನು ಸ್ಥಾಪನೆ ಮಾಡಿದ್ದೀರಿ, ಮತ್ತು ಮುಂದಿನ ದಿನದಲ್ಲಿ ಅದನ್ನು ಬಹಳ ದೊಡ್ಡದಾಗಿ ಅಭಿವೃದ್ಧಿ ಮಾಡುವಂತಹ ಯೋಜನೆಯನ್ನು ಕೂಡ ಇಟ್ಕೊಂಡಿದ್ದೀರಿ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಿಮ್ಮ ಕನಸುಗಳು, ಹಾಗೆ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಇವತ್ತು ಮಾಹಿತಿಯನ್ನು ನೀಡಬೇಕು. ಅಶೋಕ್ ಅವರು ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ, ತಮಗೆ ಗೊತ್ತಿದ್ದಾಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ, ಹಿಂದೆ ಏನು ಬ್ರಿಟಿಷ್ ಸರ್ಕಾರ ಇತ್ತು ಅಥವಾ ಅದಕ್ಕಿಂತ ನಮ್ಮ ಮೈಸೂರು ಮಹಾರಾಜರ ಕಾಲದಿಂದಲೂ ಸರ್ಕಾರ ಬರಲಿಕ್ಕೆ ಮೊದಲಿಂದಲೂ ಸಾಕಷ್ಟು ಯೋಜನೆಗಳು ಕೃಷಿಗೆ ಸಂಬಂಧಪಟ್ಟಾಗೆ ಮೂಲಭೂತ ಸೌಕರ್ಯಗಳನ್ನ ಆಯಾ ಸರ್ಕಾರಗಳು ರೂಪಿಸ್ಕೊಳ್ತಾ ಬರ್ತಾ ಇದ್ದಾವೆ. ಕನ್ನಂಬಾಡಿ ಕಟ್ಟೆ KRS ಡ್ಯಾಮ್ ತಮಗೆ ಗೊತ್ತಿರುವ ಹಾಗೆ 1932 ಮಹಾರಾಜರು ನಿರ್ಮಾಣ ಮಾಡಿ ಏನು ಬರಡು ಜಿಲ್ಲೆಯಾಗಿದ್ದಂಥ ಮಂಡ್ಯ ಜಿಲ್ಲೆಗೆ ನೀರಾವರಿ ಒದಗಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನಂತರ ಆವಾಗಲೇ KRS ಡ್ಯಾಮ್ ಜೊತೆಗೆ ಮಂಡ್ಯದಲ್ಲಿ ಪ್ರಪ್ರಥಮ ಸರ್ಕಾರಿ ಸಕ್ಕರೆ ಕಾರ್ಖಾನೆ, ಮತ್ತು ಏಷ್ಯಾದಲ್ಲೇ ತಮಗೆ ಗೊತ್ತಿರುವಂಗೆ ಎಲೆಕ್ಟ್ರಿಕ್ ಉತ್ಪಾದನೆ, ಮತ್ತು ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ನಲ್ಲಿ ಮೈಸೂರಿನಲ್ಲಿ ಮಾನ್ಯ ಕೋಲ್ಮನ್ ಅವ್ರ ಮೂಲಕ ಇವುಗಳನ್ನು ಬರೀ ಡ್ಯಾಮ್ ನಿರ್ಮಾಣ ಮಾಡಿ ಬಿಡಲಿಲ್ಲ, ಎಲ್ಲವುಗಳನ್ನು ಸಹ ಕೈಕೊಂಡ ಪರಿಣಾಮ ಮಂಡ್ಯ ಜಿಲ್ಲೆಯಲ್ಲಿ 32 1990 ನೀರಾವರಿ ಪ್ರದೇಶದ ರೈತರು ಪ್ರತಿಷ್ಠಿತ ಒಳ್ಳೆ ರೀತಿಯ ಜೀವನನ ಸಾಗಿಸ್ಕೊಳ್ತಾ ಬರ್ತಾಯಿದ್ರು. ಸುಮಾರು 12-13 ಕ್ವಿಂಟಲ್ ಇದ್ದಂಥ 1 ಭತ್ತದ ಇಳುವರಿ 2011 ಸಹ ಏರುಮುಖದಲ್ಲೇ ಇತ್ತು. ಸರಾಸರಿ 25 26 ಕ್ವಿಂಟಲ್ವರೆಗೂ ಸಹ ಭತ್ತದಲ್ಲಿ, 55 60 ಟನ್ವರೆಗೂ ಕಬ್ಬಿನಲ್ಲಿ ಇಳುವರಿ ತೆಗೆದುಕೊಂಡು ಒಳ್ಳೆಯ ರೀತಿ ಜೀವನ ಸಾಗಿಸ್ತಾ ಇದ್ದರು. ಅದೇ ರೀತಿ ಖರ್ಚುಗಳಿಗೂ ಸಹ ದಾರಿ, ಹಬ್ಬ ಹರಿದಿನಗಳಲ್ಲಿ ಹೆಚ್ಚಿನ ನೆಂಟಸ್ತಿಕೆಗಳನ್ನು ಕರ್ಕೊಬಂದು ಒಳ್ಳೆಯ ಊಟ ಮಾಡಿ ಹಾಕುವಂಥದ್ದು, ಮದುವೆ ಇತ್ಯಾದಿಗಳನ್ನು ಸಹ ವೈಭವಯುತವಾಗಿ ಮಾಡುವಂಥ ಜೀವನ ಪದ್ಧತಿನ ಅಳವಡಿಸ್ಕೊಂಡಿದ್ದರು. 2011 ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭತ್ತದಲ್ಲಾಗಲಿ ಕಬ್ಬಿನಲ್ಲಾಗಲಿ ಇಳುವರಿ ದಾಖಲಾಗಿದೆ. ಸರ್ಕಾರ ಬಂದ ನಂತರನೂ ಸಹ ಸಾಕಷ್ಟು ಸಂಶೋಧನಾ ಕೇಂದ್ರಗಳು, ವಿಸಿ ಫಾರ್ಮ್ನಲ್ಲಿ ಕೃಷಿ ಕಾಲೇಜು, ಈಗ ಹೊಸ ಸರ್ಕಾರ ಬಂದ ನಂತರ ಮಂಡ್ಯ ಜಿಲ್ಲೆಯವರೇ ಸಚಿವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲೆ ವಿಸಿ ಫಾರ್ಮ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯವೂ ಸಹ ಪ್ರಾರಂಭ ಆಗಿದೆ. 3 ರೂಪಾಯಿ 1 ಕೆಜಿ ಬಿತ್ತನೆ ಬೀಜದಿಂದ ಹಿಡಿದು ಒಬ್ಬ ರೈತನಿಗೆ 50 ಲಕ್ಷದವರೆಗೂ ಸಹಾಯಧನಗಳನ್ನ ಇಲಾಖೆ ನೀಡ್ತಾ ಇದೆ. ನಮ್ಮ ಸಚಿವರು ಹೋದ ಕಡೆಯೆಲ್ಲ ಹೇಳ್ತಾ ಇರ್ತಾರೆ, ನಾವು 50 ಲಕ್ಷ ಏನು ಕಬ್ಬು ಕಟಾವು ಯಂತ್ರ, ಕಬ್ಬಿನಲ್ಲಿ ಬಹುತೇಕ ಸುಮಾರು 1,000ಕ್ಕಿಂತ ಹೆಚ್ಚು ದುಡ್ಡು 1 ಟನ್ ಕಬ್ಬು ಕಟಾವು ಮತ್ತು ಸಾಗಣೆಯಲ್ಲೇ ರೈತನಿಗೆ ಲಾಸ್ ಆಗ್ತದೆ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಕಬ್ಬು ಕಟಾವು ಯಂತ್ರಕ್ಕೆ 50 ಲಕ್ಷದವರೆಗೂ 70 ಸಹಾಯಧನದಲ್ಲಿ, ಭತ್ತ ಕಟಾವು ಸಂಯುಕ್ತ ಯಂತ್ರಕ್ಕೆ 15.4 ಲಕ್ಷ, ಆ ಯಂತ್ರದ ಬೆಲೆ 35-36 ಲಕ್ಷ ಆಗ್ತದೆ. 15.6 ಲಕ್ಷದವರೆಗೂ ಸಹ ಸಹಾಯಧನ ನೀಡ್ತಾ ಇದ್ದಾರೆ. ಮತ್ತು ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಲಿಕ್ಕೆ ಹಸಿರಲೆ ಬಿತ್ತೆ ಬೀಜಗಳನ್ನ ಕೊಡುವಂಥ ಕಾರ್ಯಕ್ರಮ, ಸೂಕ್ಷ್ಮ ನೀರಾವರಿ, ಕೊಳವೆ ಬಾವಿ ಮೂಲಕ ನೀರತ್ತೆ ಬಳಸ್ಕೊಳ್ಳುವಂಥವರಿಗೆ ಹನಿ ನೀರಾವರಿ ಯೋಜನೆ, ಕೃಷಿನಲ್ಲಿ ಕೂಲಿ ಆಳುಗಳ ಸಮಸ್ಯೆನ ಮನಗಂಡು ಕೃಷಿ ಯಂತ್ರೋಪಕರಣಗಳಿಗೆ 50-90% ಸಹಾಯಧನದವರೆಗೂ, ಬಿತ್ತನೆ ಬೀಜ, ಸಸ್ಯ ಸಂರಕ್ಷಣಾ ಔಷಧಿ ಸಿಂಪಡಣಾ ಯಂತ್ರ, ಟಾರ್ಪಲ್ಲಿನ್ನು, ಆಹಾರ ಮತ್ತು ಪೋಷಕಾಂಶ ಭದ್ರತಾ ಯೋಜನೆ, ಈ ರೀತಿ 10 ಹಲವಾರು ಯೋಜನೆಗಳನ್ನ ಕೃಷಿ ಇಲಾಖೆ ಪ್ರತಿಯೊಂದು ಕೃಷಿ ಕಷ್ಟಗಳಿಗೂ ಸಹ ಸಂಕಷ್ಟಗಳಿಗೂ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ, ನಂತರ ಉತ್ಪಾದನೆಗಳಿಗೂ ಸಹ ಒಳ್ಳೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಯೋಜನೆ ಇನ್ನೂ ಮುಂದುವರೆದು, ಕಳೆದ 8-10 ವರ್ಷಗಳಿಂದ ಇಡೀ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ಸಾವಯವ ನೀತಿ ಮತ್ತು ಸಾವಯವ ಯೋಜನೆಯನ್ನು ಸಹ ಪ್ರಾರಂಭ ಮಾಡಿದ್ದು ಕರ್ನಾಟಕ ಸರ್ಕಾರ. ಈ ಬೆಲೆನ ಕಡಿಮೆ ಆಗ್ತಾ ಇರುವಂಥದ್ದು ಮನಗಂಡು ರೈತ ಉತ್ಪಾದಕ ಕಂಪನಿಗಳನ್ನ ಕಂಪನಿ ಆ್ಯಕ್ಟ್ನಲ್ಲಿ ತಿದ್ದುಪಡಿ ತಂದು ರೈತ ಉತ್ಪಾದಕ ಕಂಪನಿಗಳನ್ನು ಸಹ ರಚನೆ ಮಾಡ್ತಾ ಇದೆ. ಏನು ಬಹುದಿನದ ಕೋರಿಕೆ ಇದೆ ಸರ್ಕಾರದ್ದು, MSP ಜಾಸ್ತಿ ಮಾಡಬೇಕು, ವೈಜ್ಞಾನಿಕ ಬೆಲೆ ಕೊಡಬೇಕು, ಮಾರುಕಟ್ಟೆಗೂ ಸಹ ರೈತನಿಗೆ ಮಾರ್ತಾ ಇರುವಂಥ ಬೆಲೆ ಮಧ್ಯ 40-50% ದಲ್ಲಾಳಿಗಳ ಪಾಲಾಗ್ತಾ ಇದೆ. ಇದನ್ನು ರೈತರಿಗೆ ಒದಗಿಸ್ಕೊಟ್ರೆ ಅದು ಒಳ್ಳೆ ಧಾರಣೆ ಆಗ್ತದೆ. ಇದನ್ನು ಈಡೇರಿಸ್ಕೊಳ್ಳಿಕ್ಕೆ ರೈತ ಉತ್ಪಾದಕ ಕಂಪ್ನಿಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಅದಕ್ಕಿಂತ ಹಿಂದೆ ಸ್ವಸಹಾಯ ಸಂಘಗಳಿಗೇ ಸಹ ಈ ವಿಷಯಗಳ ಬಗ್ಗೆ ಪ್ರಯತ್ನ ಪಡಲಿಕ್ಕೂ ಸಹ ಯೋಜನೆಗಳಿದ್ವು. ಈ ರೀತಿ 10 ಹಲವಾರು ಯೋಜನೆಗಳು ಇಲಾಖೆಯಲ್ಲಿ ಅನುಷ್ಠಾನ ಆಗ್ತಾ ಇದ್ದಾವೆ ಸರ್. ನಿಧಾನವಾಗಿ ಒಂದೊಂದೇ ಯೋಜನೆ ಬಗ್ಗೆ ಹೇಳ್ತಾ ಹೋಗಿ ಅಶೋಕ್ ಅವರೇ, ಯಾವ್ಯಾವ ಯೋಜನೆಯ ಲಾಭವನ್ನು ನಮ್ಮ ರೈತರು ವಿಶೇಷವಾಗಿ ಹಿಂಗಾರು ಬೇಸಿಗೆ ಹಂಗಾಮಿಗೆ ಏನಾದರೂ ವಿಶೇಷವಾದ ಯೋಜನೆಗಳು ಬರ್ತಾ ಇದ್ದಾವ ಹೇಗೆ? ಸೊ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 55-60,000 ಹೆಕ್ಟರ್ ಪ್ರದೇಶದಲ್ಲಿ ಭತ್ತ, ಸುಮಾರು 43-44,000 ಹೆಕ್ಟೇರ್ನಷ್ಟು ಕಬ್ಬು, 56-57,000 ಹೆಕ್ಟೇರ್ನಷ್ಟು ರಾಗಿ, ಈ ಮುಂಗಾರಿನಲ್ಲಿ ಇವು ಪ್ರಮುಖ ಬೆಳೆಗಳು. ಇದನ್ನು ಕೈಗೊಳ್ಳಲಿಕ್ಕೆ ಮೊದಲು ಪೂರ್ವ ಮುಂಗಾರಿನಲ್ಲಿ ಅಲ್ಲಲ್ಲಿ ಸುಮಾರು 20-30% ಪ್ರದೇಶದಲ್ಲಿ ಎಳ್ಳು, ಅಲಸಂದೆ, ಭತ್ತದ ಗದ್ದೆನಲ್ಲಿ ಹೆಸರಳೆ ಗಿಡ, ಉದ್ದು, ಹೆಸರು, ಈ ಬೆಳೆಗಳು ಚಾಲ್ತಿಲಿದ್ದಾವೆ. ಪೂರ್ವ ಮುಂಗಾರು ಬೆಳೆಗಳಿಗೆ ಬಿತ್ತನೆ ಬೀಜ ಆಗ್ಬೋದು, ಮುಂಗಾರಿನ ಬೆಳೆಗಳಿಗೆ ಬಿತ್ತನೆ ಬೀಜ ಕೊಡುವಂಥದ್ದು. ನಂತರ ಏನಾದರೂ ಕ್ಷೇತ್ರದಲ್ಲಿ ರೈತರಿಗೆ ಬಿತ್ತನೆಗೆ ಮುಂಚಿತವಾಗಿ ಮಣ್ಣು ಮಾದರಿಗಳನ್ನ, ಒಂದು ಹೋಬಳಿನಲ್ಲಿ ಒಂದೊಂದು ಪಂಚಾಯತಿನ ವರ್ಷಕ್ಕೆ ಆಯ್ಕೆ ಮಾಡಿಕೊಂಡು ಸುಮಾರು 100-125 ಮಣ್ಣು ಮಾದರಿಗಳನ್ನ ತೆಗೆದು ಅವರಿಗೆ ಮಣ್ಣು ಚೀಟಿ ಆಧಾರಿತ, ಅವ್ರ ಮಣ್ಣಿನಲ್ಲಿ ಸಾರಜನಕ ಎಷ್ಟಿದೆ, ರಂಜಕ, ಪೊಟ್ಯಾಶ್, ಸಾವಯವ ಅಂಗಾಲ ಹೆಚ್ಚಿದೆ, ಕ್ಷಾರ ಮಣ್ಣು, PH ಮತ್ತು EC ಈ ವಿಷಯಗಳನ್ನ ತಿಳಿಸ್ಕೊಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ನಂತರ ರೋಗ ಪೀಡೆ ಬಾಧೆಗಳು ಬಂದರೆ ESAP ಅತಿ ಹೆಚ್ಚಿನ ಆದ್ಯತೆನ ನಮ್ಮ ಸಚಿವರು ಕೊಡೋದ್ರ ಮೂಲಕ ರೈತರ ಕ್ಷೇತ್ರಗಳಿಗೆ ಹೋಗಿ ಏನೋ ತೊಂದರೆ ಆಗ್ತಾ ಇದೆ, ಎಲೆಗಳು ಕೆಂಬಣ್ಣಕ್ಕೆ ತಿರುಗಿದ್ದಾವೆ ಅಥವಾ ಒಂದು ಸ್ವಲ್ಪ ಇದೆ, ಅದನ್ನು ರೈತರು ಸುಮ್ಮನೆ ಸಿಂಪಡಣೆ ಔಷಧಿಗೆ ಮೊರೆ ಹೋಗ್ತಾರೆ. ಅದನ್ನ ಅವ್ರ ಜಮೀನಲ್ಲೇ ಮೊಬೈಲ್ ತಂತ್ರಾಂಶದ ಮೂಲಕ ನಿಜವಾದ ಕಾರಣ ಏನು ಅಂತ ರೈತನಿಗೆ ಅಲ್ಲನೇ ಖಾತ್ರಿ ಪಡಿಸ್ಕೊಳ್ಳುವಂಥ ESAP ಯೋಜನೆ. ನಂತರ ಕೃಷಿ ಭಾಗ್ಯ, ಏನು ಹಿಂದಿನ ಸರ್ಕಾರ ಯೋಜನೆ ರೂಪಿಸಿದ ನಂತರ ಮಧ್ಯ 3 ವರ್ಷ ಯೋಜನೆ ಇರಲಿಲ್ಲ, ಪ್ರಸ್ತುತ ಹೊಸ ಸರ್ಕಾರ ಬಂದ ನಂತರ ಹಿಂದೆ ಬರೀ ಮಳೆಯಾಶ್ರಿತ ಪ್ರದೇಶಗಳಿಗೆ ಕೃಷಿ ಭಾಗ್ಯ ಯೋಜನೆ ಇತ್ತು, ಈಗ ರಾಜ್ಯದ ಎಲ್ಲ ತಾಲೂಕುಗಳಿಗೂ ನೀರಾವರಿ ಪ್ರದೇಶಕ್ಕೂ ಸಹ ನೂತನವಾಗಿ ಕೃಷಿ ಯೋಜನೆ ಬಗ್ಗೆ ಯೋಜನೆ ಸಹ ರೂಪಿಸಿ ಶೇಕಡ 80-90% ಸಹಾಯಧನದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಪಾಲಿಥೀನ್ ಶೀಟ್ ಹಾಕ್ಕೊಳ್ಳುವಂಥದ್ದು, ನಂತರ ನೀರು ಎತ್ತಲಿಕ್ಕೆ ಡೀಸೆಲ್ ಮೋಟ್ರು ಅಥವಾ ಸೋಲಾರ್ ಮೋಟ್ರು, ಬೇಲಿ ಹಾಕ್ಕೊಳ್ಳಿಕ್ಕೆ ತಂತಿ ಬೇಲಿ ನಿರ್ಮಾಣ, ಈ ರೀತಿ ಹೆತ್ತಿನ ನೀರನ್ನು ಸೂಕ್ಷ್ಮ ನೀರಾವರಿ ಮೂಲಕ ಅಳವಡಿಸಿಕೊಳ್ಳಿಕ್ಕೆ ಸೂಕ್ಷ್ಮ ನೀರಾವರಿ ಯೋಜನೆ, 10x10x3 ಮೀಟರ್ ಅಳತೆಯ ಕೃಷಿ ಹೊಂಡಕ್ಕೆ ಸುಮಾರು 100,000 21 ಮೀಟರ್ ಮತ್ತು 3 ಮೀಟರ್ ಆಳದ ಕೃಷಿ ಹೊಂಡಕ್ಕೆ 2.5 ಲಕ್ಷದವರೆಗೂ ತಗೊಳ್ಳುವಂಥ ಯೋಜನೆ ಸಹ ರೂಪಿಸಲಾಗಿದೆ. ನಂತರ ನಾನು ಆಗಲೇ ಹೇಳಿದಾಗೆ ಪ್ರತಿ ವರ್ಷ ಭತ್ತ ಕಟಾವು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಾಗ್ಬೋದು ಅಥವಾ ಸುತ್ತಮುತ್ತಲ ಜಿಲ್ಲೆಗಳಲ್ಲಾಗ್ಬೋದು ತಮಿಳುನಾಡು ಮೂಲಕ ಭತ್ತ ಕಟಾವು ಯಂತ್ರಗಳು ಬರ್ತವೆ. ಅದು ಪ್ರತಿ ವರ್ಷ ನಮ್ಮ ಸ್ಥಳೀಯರು ದಲ್ಲಾಳಿಗಳನ್ನು ಸೇರಿಕೊಂಡು ಎಕರೆಗೆ 1800 ಇದ್ದಿದ್ದು 2-3 ವರ್ಷದಿಂದ 2.5 ಲಕ್ಷ ರೂಪಾಯಿವರೆಗೂ ಸಹ 1 ಎಕರೆ ಪ್ರದೇಶದಲ್ಲಿ ಕಟಾವು ಮಾಡಲಿಕ್ಕೆ ವೆಚ್ಚ ಆಗ್ತಾ ಇದೆ. ಹೋಬಳಿಗೆ 1-2 ನಮ್ಮ ಜಿಲ್ಲೆಯ ರೈತರನ್ನೇ ತಗೊಂಡ್ರೆ ಅವಾಗ ಬರುವಂಥ ಪಕ್ಕದ ರಾಜ್ಯದ ಮಷಿನ್ಗಳು ಸಹ ದರ ಕಡಿಮೆ ಮಾಡಿಕೊಳ್ತೇವೆ ಅಂತೇಳಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು 8 ಭತ್ತ ಕಟಾವು ಯಂತ್ರನ ನೀಡಲಾಗಿದೆ. ಇದರಿಂದ ಏನದನ್ನ ಖರೀದಿ ಮಾಡ್ತಾರೆ ಅವನ ಕುಟುಂಬ ನಿರ್ವಹಣೆ ಉತ್ತಮ ಜೀವನ ಜೊತೆಗೆ ಸುಮಾರು 400-500 ಹೋಬಳಿ ರೈತರಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಭತ್ತ ಕಟಾವು ಮಾಡಿಕೊಳ್ಳಿಕ್ಕೆ ಮತ್ತು ನಿಗದಿತ ಸಮಯಕ್ಕೆ. ಪ್ರತಿ ವರ್ಷ ಏನಾಗ್ತಾ ಇದೆ, ಪ್ರಕೃತಿ ವೈಪರೀತ್ಯದಿಂದ ಮುಂಗಾರಿನಲ್ಲಿ ಡಿಸೆಂಬರ್ ಮಾಹಿನಲ್ಲಿ ಸಹ ಮಳೆ ಬಂದ್ಬಿಡ್ತದೆ. ಈ ಸಲ ಬೇಸಿಗೆ ಭತ್ತಕ್ಕೂ ಸಹ ಮೇ ಜೂನಲ್ಲಿ ತಾವು ನೋಡಿದ್ದೀರಾ, ಆ ಕಟಾವಿನ ಸಂದರ್ಭದಲ್ಲೂ ಸಹ ಮಳೆ ಬಂದು ಭತ್ತ ಮನೆಗೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ವೋ ಅನ್ನೋಂಥ ಪರಿಸ್ಥಿತಿ ಬಂತು. ಅಂಥ ಸಂದರ್ಭದಲ್ಲೂ ಸಹ ಯಂತ್ರದ ಮೂಲಕ ಕಟಾವು ಮಾಡ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅಂತೇಳಿ 15,40,000 ದಯವಿಟ್ಟು ಈ ರೇಡಿಯೋ ಕೇಳ್ತಾ ಇರುವಂಥ ರೈತ ಬಾಂಧವರು ತಮ್ಮೂರಿನಲ್ಲೋ ಅಥವಾ ತಮ್ಮ ಕುಟುಂಬದಲ್ಲೋ ಯಾರಾದರೂ ನವ ಯುವಕರು ಇದ್ದಾರೆ, ಡಿಗ್ರಿ ಆಗಿದೆ, ವಿದ್ಯಾಭ್ಯಾಸ ಮಾಡಿಕೊಂಡೇ SLC PUC ಅಂದರೆ ಲೈಸೆನ್ಸ್ ತೊಗೋಬೇಕಾಗತ್ತೆ ಅವನು, ಅದಕ್ಕೆ ಒಂದು SSLC ವರೆಗೂ ಪಾಸ್ ಆಗಬೇಕಾಗ್ಬೋದು ಆ ಯಂತ್ರದ್ದು, ಆ ರೀತಿ ಹುಡುಗರು ಇದ್ದಾರೆ ಅವನ ಜೀವನ ರೂಪಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ತುಂಬ ಒಳ್ಳೆಯ ಯೋಜನೆ ಆಗಿದೆ. ಬ್ಯಾಂಕ್ ಮೂಲಕ ಸಾಲನೂ ಸಹ ಕೊಡ್ತೀವಿ. ಏನು ರೈತನ ವಂತಿಕೆ 16-17 ಲಕ್ಷ ಆಗ್ತದೆ, ಸರ್ಕಾರ 15 ಲಕ್ಷ ಸಹ ಕೊಡ್ತದೆ. 1-2 ವರ್ಷದಲ್ಲೇ ಆ ದುಡ್ಡನ್ನು ವಾಪಸ್ ತಗೊಳ್ಬೋದು. ಅವನ ಕುಟುಂಬನೂ ಸಹ ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳೋದ್ರ ಜೊತೆಗೆ ಆ ಪಂಚಾಯಿತಿ ಒಂದು 2-3 ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರಿಗೆ ನಿಗದಿತ ಸಮಯಕ್ಕೆ ಭತ್ತ ಕಟಾವು ಮಾಡಿಕೊಳ್ಳುವಂಥದ್ದು. ಮತ್ತು ನಾಟಿ, ಈ ಸಲ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ನಾಟಿಗೂ ಕಬ್ಬು ಕಟಾವು ಮಾಡಲಿಕ್ಕೆ ಮಾತ್ರ ಬಳ್ಳಾರಿ ಮಹಾರಾಷ್ಟ್ರದಿಂದ ಕೂಲಿ ಕಾರ್ಮಿಕರು ಬರ್ತಾಯಿದ್ರು. ಈ ಸಲ ಭತ್ತ ನಾಟಿಗೂ ಸಹ ಹೊರ ರಾಜ್ಯದ ಕಾರ್ಮಿಕರ ಮೂಲಕ ಭತ್ತ ನಾಟಿ ಮಾಡಿಸ್ಕೊಳ್ಳುವಂಥದ್ದು 1 ಎಕರೆಗೆ 4,000-5,000 ವೆಚ್ಚ ಆಗ್ತಾಯಿದೆ. ಅದಕ್ಕೂ ಸಹ ಯಾಂತ್ರೀಕೃತ ಭತ್ತದ ನಾಟಿ ಇದನ್ನು ಒಂದು ವಿಶೇಷವಾಗಿ ಒಂದು ದಕ್ಷ ಯಂತ್ರ ನಾಟಿ ಅಂತನಂತನೇ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಸ್ಥಾಪನೆ ಮಾಡಿ ಸುಮಾರು 500-600 ಎಕರೆ ಪ್ರದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಇಸಲಿ ನಾಟಿ ಮಾಡಲಾಗಿದೆ. ದೊಡ್ಡ ಮೊತ್ತದ ಯಂತ್ರ ಬೇಕು ಅಂತ ಹೇಳಿದ್ರೆ ಭತ್ತ ಕಟಾವು ಮಿಷಿನ್ಗೆ ಹೋಗ್ಬೋದು. ಸಣ್ಣ ಮಟ್ಟದಲ್ಲೇ ನನ್ನ ಜೀವನ ರೂಪಿಸ್ಕೋಬೇಕು ಅಂದರೆ ಒಂದು ಭತ್ತ ನಾಟಿ ಯಂತ್ರ ಇದೆ, 3 ಲಕ್ಷ ರೂಪಾಯಿ ಅದಕ್ಕೆ ಬೀಳುವಂಥ ವೆಚ್ಚ, %50 ಸಹಾಯಧನದಲ್ಲಿ ಸಹ ಅದಕ್ಕೆ ಕೊಡ್ತಾ ಇದ್ದೀವಿ. ಅದನ್ನು ತಗೊಂಡ್ರೆ ಸುಮಾರು ಪ್ರತಿ ವರ್ಷ 2 ಸಲ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ನಾಟಿ ಆಗ್ತದೆ. ಮುಂಗಾರು ಮತ್ತು ಬೇಸಿಗೆಯಲ್ಲಿ 100 ಎಕರೆ ನಾಟಿ ಮಾಡಿಕೊಟ್ರು 1 ಎಕರೆಗೆ ಕನಿಷ್ಠ 2,000 ರೂಪಾಯಿವರೆಗೂ ಸಹ ಯಂತ್ರ ಖರೀದಿ ಮಾಡಿದವನಿಗೆ ಉಳಿತದೆ. ಸೊ 100 ಎಕರೆ ನಾಟಿ ಮಾಡಿದ್ರೆ 2 ಲಕ್ಷ ಅವನು ಹಾಕಿದ್ದಂಥ ದುಡ್ಡು ಒಂದೇ ಸೀಸನ್ನಲ್ಲಿ ವಾಪಸ್ ಬರ್ತದೆ. ಅವನಿಗೂ ಲಾಭದಾಯಕ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ಕಡಿಮೆ ದುಡ್ಡಿಗೆ ರೈತರಿಗೆ ನಾಟಿ ಮಾಡಿಕೊಳ್ಳುವಂಥದ್ದು ಅವಕಾಶವನ್ನು ಕಲ್ಪಿಸಿದಂಗಾಗುತ್ತೆ. ಈ ರೀತಿಯ ಯೋಜನೆಗಳ ಮೂಲಕ ಕೃಷಿ ವೆಚ್ಚ ಕಡಿಮೆ ಮಾಡಿಕೊಳ್ಬೋದು, ಸಮಯಕ್ಕೆ ಸರಿಯಾಗಿ ನಾಟಿ ಕಾರ್ಯ ಕೈಗೊಂಡ್ರೆ ಇಳುವರಿನೂ ಸಹ ಜಾಸ್ತಿ ಆಗ್ತದೆ, ಅವನ ಸ್ವಂತ ಅವನ ಕುಟುಂಬಕ್ಕೆ ಮತ್ತು ಸುತ್ತಮುತ್ತಲಿನ ರೈತನಿಗೂ ಸಹ ಸಹಾಯ ಆಗುವಂಥ ಕೃಷಿ ಯಾಂತ್ರೀಕರಣ ಯೋಜನೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ ಕಬ್ಬಿಗೆ ನಿಲ್ವಾ ಸರ್, ಭತ್ತದ್ದು ನಾಟಿ ಕಟಾವು ಸರಿ, ಕಬ್ಬಲ್ಲಿ ಏನಾದರೂ ಆಲೋಚನೆ ಮಾಡಿದ್ದೀರಾ? ನಾನು ಈಗಾಗಲೇ 2 ಸಲ ಮಾನ್ಯ ಸಚಿವರ ಹೆಸರನ್ನ ತಂದೆ. ಏನು 2022 ಹೊಸ ಸರ್ಕಾರ ಬಂತು, ಆ ವರ್ಷದ ಡಿಸೆಂಬರ್ ಜನವರಿನಲ್ಲೇ ಬೆಳಗಾಂ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಅಧಿವೇಶನದ ಹೋದಾಗ ಬೆಳಗಾಂನಲ್ಲಿ ಇಷ್ಟೊಂದು ಇಳುವರಿ, 1 ಎಕರೆಗೆ 100 ಟನ್ ಕ್ಲಬ್ ಮಾಡಿಕೊಂಡು ಬೆಳಗಾಂನಲ್ಲಿ ರೈತರು ಒಳ್ಳೆ ರೀತಿಯಲ್ಲಿ ಲಾಭದಾಯಕವಾಗಿ ರೂಪಿಸ್ಕೊಂಡಿದ್ದಾರೆ ಕಬ್ಬು ಬೆಳೆನ. ಮಂಡ್ಯ ಜಿಲ್ಲೆಯಲ್ಲಿ 40 ಟನ್ನು, 45 ಟನ್ನು, 30 ಟನ್ನು ಸರಾಸರಿ ಇದೆ. ಯಾಕೆ ನಮ್ಮ ರೈತರಿಗೆ ಆ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂಥೇಳಿ 2-3 ಬಸ್ ಜನನ ಅಲ್ಲಿಗೆ ಕಳಿಸಿದ್ವಿ. ಅಲ್ಲಿಯ ಜಿಲ್ಲಾ ಜಂಟಿ ನಿರ್ದೇಶಕರನ್ನ ಸೇರಿಸ್ಕೊಂಡು ನಮ್ಮ ರೈತರನ್ನ ಪ್ರಾರಂಭದಲ್ಲಿ ಹೋಗುವಾಗ ಏನು ನಮಗಿಂತ ಏನು ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂದ್ಕೊಂಡು ಹೋದವರು ಬರುವಾಗ ಅವರ ಮನಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕೃಷಿ ಆಗುವಂಥದ್ದು, ನಿಜವಾಗ್ಲೂ ನಾವು 100 ಟನ್ನು 1 ಎಕರೆನಲ್ಲಿ ತೆಗಿಬೋದು ಅಂತ ಈಗ ಅವರೆಲ್ಲ ಕಾರ್ಯನಿರತರಾಗಿದ್ದಾರೆ. ಅದಕ್ಕೆ ಒಂದು ವಿಶೇಷ ಯೋಜನೆಯನ್ನು ಸಹ ರೂಪಿಸಿದ್ದಾರೆ. ಇನ್ನು ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ 5 ಜಿಲ್ಲೆಗಳಿಗೆ ಮಣ್ಣು ಮಾದರಿಯಿಂದ ಹಿಡಿದು ಕಟಾವಿನವರೆಗೂ ಯಂತ್ರ ತಂತ್ರ ಮಂತ್ರ ಅನ್ನೋ ರೀತಿಯಲ್ಲಿ ಏನೇನು ಕೃಷಿ ಪರಿಕರಗಳು ಬೇಕು ಎಲ್ಲ ಯೋಜನೆಗಳನ್ನ ಸಮ್ಮಿಲನಗೊಳಿಸಿ ಒಂದು ಒಳ್ಳೆಯ ಯೋಜನೆ ರೂಪಿಸಿದರೆ ಮತ್ತು ಅದಕ್ಕಿಂತ ಒಂದು ಹೆಜ್ಜೆ ನಾವು ಎಷ್ಟೇ ಇಳುವರಿ ತೊಗೊಂಡ್ರೂ ನಾವು ಕಬ್ಬನ್ನ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ದರೆ FRP ಫೈರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಬಗ್ಗೆಯೂ ಸಹ ಅಲ್ಲಲ್ಲಿ ರೈತರು ಇನ್ನೂ ಜಾಸ್ತಿ ಆಗಬೇಕು. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಹಿಂದೆ 8.5 ರಿಕವರಿಗೇ ಮೂಲ ಬೆಲೆ ಸಿಗ್ತಾ ಇತ್ತು, ಈಗ 10.5 ನಿಗದಿಪಡಿಸೋದ್ರಿಂದ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಕೂಗಿಗೆ ಪರ್ಯಾಯವಾಗಿ ಏನು ಬೆಲ್ಲ ಉತ್ಪಾದಕರಿದ್ದಾರೆ, ಆಲೆಮನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ 6,000-8,000 ಆಲೆಮನೆಗಳಿದ್ವು. ಒಂದು ಆಲೆಮನೆ 15-20 ಜನಕ್ಕೆ ಕೆಲಸ ಕೊಡ್ತಾ ಇತ್ತು, 100,000 ಹೆಚ್ಚು ಜನರಿಗೆ ನಮ್ಮ ಆಲೆಮನೆಗಳೇ ಕೆಲಸ ಕೊಡ್ತಾ ಇದ್ವು. ನಂತರ ಕೈಗಾರೀಕರಣ ಅದು ಸಕ್ಕರೆ ಬಂದ ನಂತರ ಬಿಳಿ ಬಣ್ಣದ ವಸ್ತುಗಳಿಗೆ ಮಾರುವುದ ನಂತರ ಬೆಲ್ಲದ ಆಲಮನೆಗಳ ಸಂಖ್ಯೆ ಕಡಿಮೆ ಆಗಿ 1,000 ಕೆಳಗಡೆ ಬಂದುಬಿಟ್ಟಿತ್ತು. PMFME ಯೋಜನೆ, ಪ್ರಧಾನಮಂತ್ರಿಗಳ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೆನ್ಯೂರ್, ಇಡೀ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ 35% ಮಾತ್ರ ಸಹಾಯಧನ ಇದೆ. ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚುವರಿ 15% ಕೊಟ್ಟು 50% ಸಹಾಯಧನ ಯೋಜನೆ ಒಳಗಡೆ ಮಂಡ್ಯ ಜಿಲ್ಲೆ ಒಟ್ಟಾರೆ ಸಾಲದ ಮೊತ್ತ ಮತ್ತು ಸಹಾಯಧನದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಇರುವಾಗೆ ಏನು 15,00,000 ಒಂದು ಆಲಮನೆಗೆ ಸಹಾಯಧನ, 30,00,000 ಅವನು ಸಾಲ ತಗೊಂಡು ಹಿಂದೆ 6-7 ಟನ್ನು ಮಾತ್ರ ಒಂದು ದಿವಸಕ್ಕೆ ಸಣ್ಣ ಕ್ರಷರ್ ಮೂಲಕ ಮಾಡ್ತಾಯಿದ್ರು, ಈಗ 20 ಟನ್ವರೆಗೂ ಕ್ರಷ್ ಮಾರಾಟ ಮಾಡ್ತಾರೆ. ರಾಜ್ಯದಿಂದ 9,00,000, ಕೇಂದ್ರದಿಂದ 6,00,000, ಒಟ್ಟಾರೆಯಾಗಿ 15,00,000 ಸಹಾಯಧನ ಯೋಜನೆ ಸಹ ರೂಪಿಸಿದ್ದಾರೆ. ಮತ್ತು ಈ ವರ್ಷ ಮಾನ್ಯ ಸಚಿವರೇ ಮೊನ್ನೆ ಹೇಳ್ತಾ ಇದ್ರು, ಪ್ರತಿ ವರ್ಷ ಒಂದು ಕೂಗು ಭತ್ತ ಕಟಾವಿನ ಸಂದರ್ಭದಲ್ಲಿ MSPಗೆ ನೋಂದಣಿಯಾಗಲಿ ಅಥವಾ ಅದನ್ನು ಪ್ರೊಕ್ಯೂರ್ಮೆಂಟ್ ಆಗಲಿ ವಿಳಂಬ ಆಗ್ತಾ ಇದೆ ಅಂತ. ಈಗಾಗಲೇ ನೋಂದಣಿನ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆಹಾರ ಸಚಿವರ ಅಧ್ಯಕ್ಷತೆಯಲ್ಲಿದ್ದಂಥದ್ದನ್ನು ಕೃಷಿ ಸಚಿವರಿಗೆ ತೆಗೆದುಕೊಂಡು ಒಂದು ಸಬ್ ಕಮಿಟಿ ರಚನೆ ಮಾಡಿ 1.5 ತಿಂಗಳಿಗಿಂತ ಮೊದಲನೇ ನೋಂದಣಿ ಕಾರ್ಯ, ಮತ್ತು ಪ್ರತಿ ಜಿಲ್ಲೆಯಲ್ಲೂ ಸಹ ಕಟಾವಾಗ್ಲಿಕ್ಕೆ ಮೊದಲನೇ ಖರೀದಿ ಕೇಂದ್ರ ತೆರಿಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಈ ವರ್ಷ ಈಗ ಅಲ್ಲಿ ನೋಂದಣಿ ಸಹ ಪ್ರಾರಂಭ ಆಗಿದೆ. ಈ ರೀತಿ ಬಿತ್ತನೆಯಿಂದ ಕಟಾವು, ನಂತರ ಸಂಸ್ಕರಣೆ ಮಾರಾಟ ರೈತ ಉತ್ಪಾದಕ ಕಂಪ್ನಿಗಳದು, ಇಷ್ಟೆಲ್ಲ ಆದ್ರೂ ಏನು, ಕಳೆದ 15-20 ವರ್ಷ ನಾನು ಕೆಲ್ಸಕ್ಕೆ ಸೇರಿದಾಗ ಭತ್ತದ ರೇಟು, ಶ್ರೀರಂಗಪಟ್ಟಣದಲ್ಲೇ ನಾನು ಸಹಾಯಕ ಕೃಷಿ ನಿರ್ದೇಶಕನಾಗಿ 2003 ಕೆಲಸ ಪ್ರಾರಂಭ ಮಾಡಿದ್ದು, ಅವಾಗ ಭತ್ತದ ದರ 550-600 ರೂಪಾಯಿ ಇತ್ತು. ಅದೇ ಸಮಯದಲ್ಲಿ ರಾಗಿ ದರ 250-300 ರೂಪಾಯಿ. ಭತ್ತದಕ್ಕಿಂತ ಅರ್ಧ ರೇಟ್ನಷ್ಟು ದರ ರಾಗಿಗಿತ್ತು. ಇವತ್ತಿನ ದಿನ ನಾವು ನೋಡಿದ್ರೆ ರಾಗಿಗೆ 4,800 MSP ಘೋಷಣೆ ಆಗಿದೆ, ಭತ್ತಕ್ಕೆ 2,360 ರೂಪಾಯಿ ಘೋಷಣೆ ಆಗಿದೆ. ಈಗ ರಾಗಿಯ ಅರ್ಧಕ್ಕಿಂತ ಕಡಿಮೆ ಭತ್ತದ ದರ ಇದೆ. ಇಲ್ಲಿ ಅನಿವಾರ್ಯ ಕೃಷಿ ಆಗಿದೆ ಮಂಡ್ಯದಲ್ಲಿ. ನಾನು ರಾಗಿ ಇಳುವರಿನ ಜಾಸ್ತಿ ತೆಗಿಬೋದು, ಮಾರುಕಟ್ಟೆನೂ ದರ ಜಾಸ್ತಿ ಇದೆ ಅಂತ ನಾನು ರಾಗಿ ಹಾಕ್ಕೊಳ್ಳೋಣ ಅಂತ ಹೋದರೆ ಅವಕಾಶ ಇಲ್ಲ. ಮೇಲ್ಗಡೆ ಜಮೀನವನು ಕಾಲುವೆ ನೀರಾವರಿ ಪದ್ಧತಿಯಲ್ಲಿ ಮೇಲ್ಗಡೆ ಜಮೀನವನು ಭತ್ತ ಹಾಕ್ಕೊಂಡ್ರೆ ಕೆಳಗಡೆ ಅವನಿಗೆ ಭತ್ತ ಹಾಕದೆ ಬೇರೆ ಅವಕಾಶಗಳಿಲ್ಲ, ಭತ್ತಕ್ಕೆ ಹೋಗಬೇಕು ಇಲ್ಲ ಕಬ್ಬಿಗೆ ಹೋಗಬೇಕು. ಭತ್ತದ ಬೆಳೆ ವರ್ಷದಿಂದ ವರ್ಷಕ್ಕೆ ಲಾಭದಾಯಕತೆ, ಮಾರುಕಟ್ಟೆ ದರ, ನೀರಾವರಿ ಪ್ರದೇಶ ಜಾಸ್ತಿ ಆದಂಥ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಭತ್ತದ ದರ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕಳೆದ 3 ವರ್ಷಗಳಿಂದ ಏನು ಈ ಬೆಲ್ಲನ ಬೆಲ್ಲದ ಪರಿಷೆ ಮೂಲಕ ಎಲ್ಲ ಜನಗಳು ಸಹ ಹಿಂದೆ ಸಕ್ಕರೆ ಬಳಕೆದಾರರನ್ನ ಬದಲಾವಣೆ ಮಾಡಿ ಬೆಲ್ಲದ ಕಡೆ ಎಳ್ಕೊಂಬರಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ವಿ. ಈ ಭತ್ತಕ್ಕೂ ಸಹ ಒಂದು ಕಾಯಕಲ್ಪ ಅಥವಾ ರೈತರಿಗೆ ದರನ ಜಾಸ್ತಿ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ರೈತ ಉತ್ಪಾದಕ ಕಂಪ್ನಿಗಳನ್ನ ಜೊತೆ ಸೇರಿಕೊಂಡು ಜೊತೆಗೇನು NMNF ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನ ಯೋಜನೆ ಒಳಗಡೆ ರಾಸಾಯನಿಕ ಮುಕ್ತ ನೈಸರ್ಗಿಕವಾಗಿ ಏನು ಭತ್ತ ಬೆಳೀತಾರೆ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಮೊದಲು ನೀರನ್ನು ಬಳಸಬೇಡಿ ಅಂತ ಅಂತ ಅಂದರೆ ಒಂಥರ ವಿರೋಧಾಭಾಸವಾಗಿ ನೋಡ್ತಾಯಿದ್ರು. ಮಹಾರಾಜರು ಕಟ್ಟಿಸಿದ್ದು ಕಟ್ಟೆ ಮಳೆ ದೇವರು ಇಸ್ತಾನೆ ನೀರು ಬಳಸಬೇಡಿ ಅಂತ ಹೇಳೋಕ್ಕೆ ಇವರೇ ಯಾರು ಅನ್ನುವಂಥ ನಿಟ್ಟಿನಲ್ಲಿ, ಬಟ್ ಈಗೀಗ ಅರ್ಥ ಆಗಿದೆ. ಅತಿ ಹೆಚ್ಚು ನೀರು ನಿಲ್ಲಿಸೋದ್ರಿಂದ ನಮ್ಮ ಮಣ್ಣಿನ ಆರೋಗ್ಯ ಆಗ್ಬೋದು, ಇಳುವರಿ ಆಗ್ಬೋದು ಕಡಿಮೆ ಆಗ್ತಾ ಇರುವಂಥ ನಿಟ್ಟಿನಲ್ಲಿ. ಈಗ ರಸಗೊಬ್ಬರಕ್ಕೆ ಬಂದರೆ ಅತಿ ಹೆಚ್ಚು ರಸಗೊಬ್ಬರ ಬಳಸ್ತಾ ಇರುವಂಥ ಜಿಲ್ಲೆ ಮಂಡಿನೂ ಸಹ ಒಂದು. ಈ ರೀತಿ ಹೆಚ್ಚಿನಾಗಿನೇ ಕೃಷಿ ವೆಚ್ಚನೂ ಸಹ ಜಾಸ್ತಿಯಾಗಿ ಹೆಚ್ಚೆಚ್ಚು ರಸಗೊಬ್ಬರ ಬಳಸ್ತಾ ಇದ್ರು. ಇಳುವರಿನಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ 2011 ಅತಿ ಹೆಚ್ಚು ಭತ್ತದ ಉತ್ಪಾದಕತೆ 25-26 ಕ್ವಿಂಟಾಲ್ವರೆಗೂ ಸಹ ಒಂದು ಎಕರೆಗೆ ಇತ್ತು. ಈಗ 17-18 ಕ್ವಿಂಟಾಲ್ಗೆ ಇಳಿದೋಗಿದೆ. 1 ಎಕರೆ ಪ್ರದೇಶದಲ್ಲಿ 6-7 ಕ್ವಿಂಟಾಲ್ ರೂಪಾಯಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 14-15 ಸಾವಿರ ಪ್ರತಿ ವರ್ಷ 1 ಎಕರೆನಲ್ಲಿ ರೈತನಿಗೆ ಉತ್ಪಾದಕತೆ ಮೂಲಕ ಲಾಸ್ ಆಗ್ತಾ ಇದೆ. ದರದ ಮೂಲಕ ಹೋದರೆ ಅದು ಇನ್ನೂ 2-3 ಪಟ್ಟಾಗ್ತದೆ. ಇದನ್ನು ಸಹ ಲಾಭದಾಯಕ ಮಾಡಬೇಕು, ಈಗೇನು ಅನಿವಾರ್ಯ ಕೃಷಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ರೈತ ಉತ್ಪಾದಕ ಕಂಪ್ನಿಗಳು ಕನಿಷ್ಠ ಒಂದು ರೈತ ಉತ್ಪಾದಕ ಕಂಪ್ನಿಯಲ್ಲಿ 40-50 ರೈತರು ಜನದಾದ್ರೂ ಭತ್ತನ ಖರೀದಿ ಮಾಡಿ ನಾವು ನೋಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಭತ್ತ ಏನು ಬೆಳಿತೀವಿ, ಅಕ್ಕಿ ಆಗ್ಬೋದು ಭತ್ತ ಆಗ್ಬೋದು, 50%ಕ್ಕಿಂತ ಹೆಚ್ಚಿನ ಉತ್ಪಾದನೆ ಕೇರಳ ಮತ್ತು ತಮಿಳ್ನಾಡಿಗೆ. ಇನ್ನೊಂದು ಸ್ವಲ್ಪ ತುಮಕೂರು ಚಿಕ್ಕನಾಯಕನಹಳ್ಳಿ ದೊಡ್ಡ ದೊಡ್ಡ ರೈಸ್ ಮಿಲ್ಗಳಿದ್ದಾವೆ, ಅಲ್ಲಿಗೆ ವರ್ಗಾವಣೆ ಆಗ್ತಿದ್ದಾವೆ. ಸುಮಾರು 250-300ಕ್ಕೂ ಹೆಚ್ಚು ಆಲೆ ನಮ್ಮಲ್ಲಿ ರೈಸ್ ಮಿಲ್ಗಳಿದ್ರು ನಮ್ಮ ಜಿಲ್ಲೆಯವರು ಯಾರನ್ನೂ ಸಹ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಾ ಇಲ್ಲ. ಅಕ್ಕಿ ಮಾಡಿ ತಮಿಳ್ನಾಡು ಕಳಿಸ್ತಾರೆ, ಭತ್ತನೇ ತಮಿಳ್ನಾಡಿಗೆ ಹೋಗುತ್ತೆ, ಅಕ್ಕಿ ಮತ್ತು ಭತ್ತ ಎರಡು ಕೇರಳಗೆ ಹೋಗುತ್ತೆ, ತುಮಕೂರು ಚಿಕ್ಕನಾಯಕನಹಳ್ಳಿಗೆ ಹೋಗುತ್ತೆ, ಅಲ್ಲಿ ಬ್ರ್ಯಾಂಡಿಂಗ್ ಆಗಿ ಬೆಂಗಳೂರಿಗೆ ನಗರ ಪ್ರದೇಶಗಳಿಗೆ ಕೇರಳದ ಮೂಲಕ ಬೇರೆ ವಿದೇಶಗಳಿಗೆ ರಫ್ತಾಗ್ತಾ ಇದೆ. ನಮ್ಮಲ್ಲಿ 1800 ರೂಪಾಯಿಗೆ ತೊಗೊಂಡು 1 ಕ್ವಿಂಟಾಲ್ ಭತ್ತನ, ಆ 1 ಕ್ವಿಂಟಾಲ್ ಭತ್ತದಿಂದ 4,000-6,000 ರೂಪಾಯಿವರೆಗೂ ಗಳಿಸ್ತಾ ಇದ್ದಾರೆ. ಅಕ್ಕಿ, ನುಚ್ಚಕ್ಕಿ, ತೌಡು, ಸಿಪ್ಪೆ, ತೌಡಿನಲ್ಲಿ ರೈಸ್ ಬ್ರ್ಯಾನ್ ಆಯಿಲ್, ಈ ರೀತಿ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡೋದ್ರ ಮೂಲಕ ಕನಿಷ್ಠ 5,000-6,000 ರೂಪಾಯಿ ಗಳಿಸ್ತಾ ಇದ್ದಾರೆ. ಏನು ಗ್ರಾಹಕನ ದುಡ್ಡು ಈ 5,000 ರೂಪಾಯಿನಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನೇ ಯಾವುದೋ ಒಬ್ಬ ಖಾಸಗಿ ಕಂಪ್ನಿ 50 ಲಕ್ಷ ಒಂದು ಕೋಟಿ ಬಂಡವಾಳ ಹಾಕಿ ಅವನಿಗೆ ಲಾಭದಾಯಕ ಆಗೋದ್ರ ಬದಲು ರೈತ ಉತ್ಪಾದಕ ಕಂಪ್ನಿಗಳ ಮೂಲಕನೇ ಭತ್ತ ಖರೀದಿ ಮಾಡಿ 1 ಕ್ವಿಂಟಲ್ ಭತ್ತಕ್ಕೆ ಕನಿಷ್ಠ 60-65 ಕೆಜಿ ಎಷ್ಟು ಅಕ್ಕಿ ಬರ್ತದೆ, ಯಾವ ಅಂಗಡಿಗೆ ಹೋದ್ರೂ 65-70 ರೂಪಾಯಿ 1 ಕೆಜಿ ಕನಿಷ್ಠ ಧಾರಣೆ ಇರ್ತದೆ. 1-6 ತಿಂಗಳು ಹಳೆ ಭತ್ತ ಆಗೋವರೆಗೂ ಬಿಟ್ಟು ನಾವು ಮಾರಾಟ ಮಾಡಿದ್ರೆ ಕನಿಷ್ಠ 3,500 ರೂಪಾಯಿವರೆಗೂ ಬರೀ ಅಕ್ಕಿ ದುಡ್ಡಿನಲ್ಲೇ ರೈತನಿಗೆ ಕೊಡ್ಬೋದು. 1,800 ರೂಪಾಯಿ ಈಗೇನು ಮಾರಾಟ ಆಗ್ತಾ ಇದೆ, 3,500 ರೂಪಾಯಿ ಕೊಟ್ಟರೆ ಡಬಲ್ ಆಗುತ್ತೆ ಅವನ ದರ. ಇದೊಂದು ಪ್ರಯತ್ನನ ನಮ್ಮ ಒಂದು 15-16 ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಈ ವರ್ಷ ಮುಂಗಾರಿಗೆ ಕೈ ಹಾಕಿದ್ದೀವಿ. ಇದೊಂದು ಸಣ್ಣ ಪ್ರಯತ್ನ, ಯಶಸ್ವಿ ಆದರೆ ಒಂದು ರೈತ ಉತ್ಪಾದಕ ಕಂಪ್ನಿಗಳಿಗೆ 50 ಜನ, ಮುಂದೆ ಇದಕ್ಕೆ ಇನ್ನೂ ಹೆಚ್ಚಿಗೆ ಸಹಕಾರ ಸಿಕ್ಕರೆ ದೊಡ್ಡ ಮಟ್ಟಿಗೆ ಪುನಃ ವೈಭವಯುತವಾಗಿ ಹೆಂಗೆ ರೈತರು ಜೀವನ ಮಾಡ್ತಾಯಿದ್ರು ಭತ್ತದ ಬೆಳೆನಲ್ಲಿ ಆ ಸ್ಥಾನಕ್ಕೆ ತೊಗೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಜಿಲ್ಲಾ ಪಂಚಾಯಿತಿ ಪಕ್ಕ ಒಂದು ಹಳೆ ಕೃಷಿ ಇಲಾಖೆದೇ ಕಟ್ಟಡ ಇತ್ತು, ಅದು KAIC ಅವ್ರದ್ದು, ಅದು 20-30 ವರ್ಷಗಳಿಂದ ಅದನ್ನ ಉಪಯೋಗಿಸ್ತಿರ್ಲಿಲ್ಲ. ಅದನ್ನು ನಾವು ರೈತ ಬಜಾರ್, ರೈತನ ಬೆಳೆನ ನೇರವಾಗಿ ಅಲ್ಲಿ ಗುಣಮಟ್ಟದ ಉತ್ಪಾದನೆಗಳನ್ನ ಕಡಿಮೆ ರಾಸಾಯನಿಕ ಬಳಸಿ ಬೆಳೆದಂಥ ಬೆಳೆಗಳನ್ನ ನೇರವಾಗಿ ಗ್ರಾಹಕನಿಗೆ ತಿಳಿಸ್ಬೇಕು. ಅದರ ಮೂಲಕ ಗ್ರಾಹಕನಿಗೂ ಗುಣಮಟ್ಟದ ಆಹಾರ ಸಿಗುವಾಗಬೇಕು. ವಿಶ್ವ ಆಹಾರ ದಿನಾಚರಣೆ ವಿಶೇಷನೂ ಸಹ ಅದೇ ಇದೆ. ವಿಶ್ವ ಆಹಾರದ ದಿನಾಚರಣೆಯ ಪರಿಕಲ್ಪನೆಯಾದಂಥ ಪ್ರತಿಯೊಬ್ಬ ನಾಗರಿಕನಿಗೂ ಆಹಾರ ದೊರೆಯುವಂಥದ್ದಾಗಬೇಕು, ಆಹಾರ ಜೊತೆಗೆ ಪೋಷಕಾಂಶಯುಕ್ತ ಆಹಾರ ಸಿಗುವಂಥದ್ದಾಗಬೇಕು. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಬಳಕೆ ನಾವು ನೋಡ್ತಾ ಇದ್ರೆ ರಾಸಾಯನಿಕ ಕೀಟನಾಶಕ ಶೇಷಾಂಶ ಮುಕ್ತ ಆಹಾರ ದೊರೆಯುವಂಥದ್ದು ಆರೋಗ್ಯ ಆಹಾರ ಅಂತಾದರೂ ನಾವು ಕರಿಬೋದು. ಹೆಲ್ದಿ ರೈಸ್, ನಾನು ಈ ಆಹಾರನ ತಿಂದರೆ ನನ್ನ ಆರೋಗ್ಯ ವೃದ್ಧಿಸ್ತದೆ. ಈ ಮಾರುಕಟ್ಟೆ ಆರಂಭ ಆಗಿದೆಯಾ ಅಶೋಕ? ಇಲ್ಲ, ಆ ನಿಟ್ಟಿನಲ್ಲಿ ಇದೀವಿ. ನಾವೀಗ ಅದಕ್ಕೆ ಪೂರಕವಾದಂಥ ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದೀವಿ. ಭತ್ತ ನಾವು ಪ್ರೊಕ್ಯೂರ್ ಮಾಡ್ಕೊಂಡು ನಂತರ ಹಳೆ ಬಿಲ್ಡಿಂಗ್ನ ಸಿದ್ಧಪಡಿಸ್ತಾ ಇದ್ದೀವಿ. ಜನವರಿ ಮತ್ತು ಫೆಬ್ರವರಿಗೆ ಅದನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ರೈತ ಉತ್ಪಾದಕ ಕಂಪ್ನಿಗಳ ಹೋಬಳಿ ಕೇಂದ್ರದಲ್ಲೂ ಕನಿಷ್ಠ ಒಂದು 10-12 ಈ ರೀತಿಯ ಕಟ್ಟಡಗಳನ್ನು ಸಹ ಗುರುತಿಸ್ಕೊಂಡು, ಏನು ಹಳೆ ಕಟ್ಟಡಗಳಿದ್ವು, ಗ್ರಾಮ ಪಂಚಾಯತಿ ಅಂಗಡಿ ಮಳಿಗೆಗಳಿದ್ವು, ಅಲ್ಲೂ ಸಹ ಪ್ರಾರಂಭ ಮಾಡಬೇಕು ಅಂತ. ನನಗೆ ಆಕಾಶವಾಣಿಗೆ ಬರಲಿಕ್ಕೆ ಮೊದಲು ಏನು ಮೈಸೂರು ಬೆಂಗಳೂರು ಹೈವೇ ಧರ್ಮಸ್ಥಳ ಯೋಜನೆ ಆ ಕಚೇರಿ ಇದೆ ಪಾಲಹಳ್ಳಿ ಕರೆಸ್ತ, ಅಲ್ಲೂ ಸಹ ಜಾಗ ನೋಡ್ಕೊಂಡು ಬಂದ್ವಿ. ಈ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಬೆಂಗಳೂರು ಟು ಮೈಸೂರು ಪ್ರತಿ ಶನಿವಾರ 100,000+ ಹೆಚ್ಚು ವಾಹನಗಳು ಮೈಸೂರು ಕಡೆಗೆ ಹೋಗ್ತದೆ. ಶನಿವಾರ ಭಾನುವಾರ ಸಾಯಂಕಾಲ ಬೆಂಗಳೂರು ಕಡೆ ಹೋಗ್ತವೆ. ಆ ಎಲ್ಲ ಎಕ್ಸಿಟ್ ಮತ್ತು ಎಂಟ್ರಿ ಹೊರ ಮತ್ತು ಒಳಬರುವ ಜಾಗದಲ್ಲಿ ರೈತ ಬಜಾರ್ಗಳನ್ನ ಪ್ರಾರಂಭ ಮಾಡಿ ಗುಣಮಟ್ಟದ ಉತ್ಪಾದನೆಗಳು, ಗುಣಮಟ್ಟದ ಬೆಲ್ಲ, ಗುಣಮಟ್ಟದ ಅಕ್ಕಿ, ಆರೋಗ್ಯ ಇರುವಂಥ ಪೋಷಕಾಂಶ ಇರುವಂಥ ಆಹಾರ ಪದಾರ್ಥಗಳನ್ನ ನಾವು ಮಾರಾಟ ಮಾಡಬೇಕು. ಅದ್ರ ಮೂಲಕ ಗ್ರಾಹಕನಿಗೂ ನಂಬಿಕೆ ಇಲ್ಲ, ಈಗ ಎಷ್ಟೊಂದು ಜನ ಇದು ಗುಣಮಟ್ಟ ಇದೆ, ಇದು ಆರ್ಗ್ಯಾನಿಕ್ ಅಂತ ಹೇಳ್ತೇವೆ. ವಿತ್ ಸರ್ಟಿಫಿಕೇಷನ್ ನಾವು ಮಾರಾಟ ಮಾಡೋದ್ರ ಮೂಲಕ ಗ್ರಾಹಕನಿಗೂ ಅಥವಾ ನ್ಯಾಯ ಒದಗಿಸುವಂಥದ್ದಾಗಬೇಕು. ಮತ್ತು ಈ ಗ್ರಾಹಕ ಕೊಡುವಂಥ ದುಡ್ಡಿನಲ್ಲಿ 90% ಈ ವೆಚ್ಚ ಬಿಟ್ಟು ರೈತನಿಗೂ ಸಹ ವರ್ಗಾವಣೆ ಮಾಡೋದ್ರ ಮೂಲಕ ಕನಿಷ್ಠ 1 ಕ್ವಿಂಟಾಲ್ಗೆ 4,000 ರೂಪಾಯಿವರೆಗೂ, ಸಾವಯವ ಪದಾರ್ಥಗಳು ಸಂಪೂರ್ಣ ಆದರೆ 5,000 ರೂಪಾಯಿವರೆಗೂ 1 ಕ್ವಿಂಟಾಲ್ ಭತ್ತಕ್ಕೆ ಒದಗಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಸಹ ಪ್ರಾರಂಭ ಮಾಡಿದ್ವಿ. ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಈ ಪ್ರಯತ್ನ ಮಾಡಬೇಕು ಅನ್ನೋ ತಮ್ಮ ಉದ್ದೇಶ? ಹೌದು, ನಮ್ಮಲ್ಲೂ ಒಳ್ಳೆ ರೈತ ಉತ್ಪಾದಕ ಕಂಪನಿಗಳಿದ್ದಾವೆ. ಅಲ್ಲಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಜಿಲ್ಲಾ ಮಟ್ಟದ ಫೆಡರೇಷನ್ ಒಕ್ಕೂಟನು ಸಹ ರಚನೆ ಮಾಡಿದ್ವಿ. ರಾಜ್ಯ ಮಟ್ಟದ ಒಕ್ಕೂಟ ಆಗ್ಲಿಕ್ಕೆ ಮೊದಲನೇ ನಾವು ಜಿಲ್ಲಾ ಮಟ್ಟದ ಒಕ್ಕೂಟನು ಸಹ ಮಾಡಿದ್ವಿ. ಎಲ್ಲರೂ ತುಂಬಾ ಉತ್ಸಾಹದಲ್ಲಿದ್ದಾರೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಅಶೋಕ್ ಅವರೇ, ಈಗ ದ್ವಿದಳ ಧಾನ್ಯದ ಬೆಳೆಗಳ ಉತ್ಪಾದನೆಗೆ ಕೇಂದ್ರ ಸರ್ಕಾರ ವಿಶೇಷವಾದ ಯೋಜನೆಯೊಂದನ್ನೇ ರೂಪಿಸಿದೆ. ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಕೂಡ ಮಾಡಿದರು. ಅಂದರೆ ಹೆಚ್ಚು ಹೆಚ್ಚು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದು ಭಾಳ ಹಿಂದಿನಿಂದಲೂ ನಮ್ಮಲ್ಲಿ ಇದ್ದದ್ದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ NFSM ಅಡಿನಲ್ಲಿ ನೀವು ಬಹಳಷ್ಟು ಏನು ಪ್ರೋತ್ಸಾಹ ಕೊಟ್ಟರೂ ಕೂಡ ಯಾಕೆ ಈ ದ್ವಿದಳ ಧಾನ್ಯದ ಬೆಳೆಗಳನ್ನು ನಮ್ಮ ಜನ ಬೆಳೀತಾ ಇಲ್ಲ, ಮುಂದಿನ ದಿನದಲ್ಲಿ ಇದನ್ನು ಜಾಸ್ತಿ ಮಾಡೋ ಪ್ರಯತ್ನ ಏನಾದರೂ ಇದೆಯಾ ಇಲಾಖೆನಲ್ಲಿ? ತಾವು ತಿಳಿಸಿದಾಗೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಚೈನಾ ದೇಶ ಹೊರತುಪಡಿಸಿದ್ರೆ 2ನೇ ಅತಿ ದೊಡ್ಡ ದೇಶ ಆಹಾರ ಉತ್ಪಾದನೆಯಲ್ಲಿ. ಒಂದು ಕಾಲದಲ್ಲಿ ಸ್ವತಂತ್ರ ಬಂದ ಪ್ರಾರಂಭದ ವರ್ಷಗಳಲ್ಲಿ ಇದ್ದಂಥ ನಮ್ಮ 30-40 ಕೋಟಿ ಜನಸಂಖ್ಯೆಗೇ ಕೊಡುವಷ್ಟು ಆಹಾರ ಇರಲಿಲ್ಲ. ಆಹಾರಕ್ಕೆ ನಾವು ಹೊರ ದೇಶಗಳನ್ನ ಅವಲಂಬನೆ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ನಾವು ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ಆಹಾರ ಉತ್ಪಾದನೆ ಮಾಡುವಂಥ ದೇಶ ಆಗಿದ್ರೂ ಎಣ್ಣೆಕಾಳು ಮತ್ತು ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಮಗೆ ದೇಶಕ್ಕೆ ಬೇಕಾಗಿರುವಷ್ಟು ಉತ್ಪಾದನೆ ಆಗ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಮತ್ತು ಸೂರ್ಯಕಾಂತಿ ಮತ್ತು ಕಡಲೆಕಾಯಿ ಎಣ್ಣೆ ಬೆಳೆಗಳು ಅಂತ ಅಂದರೆ ಕಡಲೆಕಾಯಿ ಮತ್ತು ಸೂರ್ಯಕಾಂತಿ ಬರ್ತದೆ ವ್ಯಾಪ್ತಿಗೆ. ತೊಗರಿ ಈ ರೀತಿಯ ಬೆಳೆ ಮತ್ತು ಹಲಸಂದೆ ಈ ರೀತಿಯ ಬೆಳೆಗಳನ್ನ ಬೆಳೀತಾ ಇತ್ತು. ಈ ವಾತಾವರಣದ ವೈಪರೀತ್ಯದಿಂದ ಈ ದ್ವಿದಳ ಧಾನ್ಯ ಬೆಳೆಗಳ ಅವಧಿ ಜಾಸ್ತಿ. ತೊಗರಿ ಅಂದರೆ ಕನಿಷ್ಠ 5-6 ತಿಂಗಳ ಬೆಳೆ. ವಾತಾವರಣದ ವೈಪರೀತ್ಯದಿಂದ ಪ್ರತಿ ವರ್ಷ ಇಳುವರಿ ಕಡಿಮೆ ಆದಂಥ ನಿಟ್ಟಿನಲ್ಲಿ ಏನು ಈ ಕಪ್ಪು ಮಣ್ಣನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಗಳ ಉತ್ಪಾದನೆ ಕಡಿಮೆ ಮತ್ತು ಮಳೆ ಇದರಿಂದ ಕೈ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಮತ್ತು ರೋಗ ರುಜಿನಗಳ ಬಾಧೆ ಜಾಸ್ತಿ ಆಗಿದ್ದರಿಂದ ಅದರ ಉತ್ಪಾದನೆ ಮತ್ತು ಪ್ರದೇಶ ವಿಸ್ತರಣೆ ಸಹ ಕಡಿಮೆ ಆಗ್ತಾ ಇದೆ. ಇದನ್ನು ಮನಗಂಡು NFSNM ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಮಿಷನ್ ಯೋಜನೆಯಲ್ಲಿ ಈ ವರ್ಷ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಳ್ಳು ಬೆಳೆಗೆ ಇಡೀ ರಾಜ್ಯದಲ್ಲಿ ಎಳ್ಳು ಬೆಳೆಗೂ ಸಹ ಕೈಗೊಳ್ಳೋಕ್ಕೆ ಅಂತ ಯೋಜನೆಗಳು ಬಂದಿದ್ವು. ಎಳ್ಳು ಬಿತ್ತನೆ ಬೀಜ ಸಿಗದೇ ಇದ್ದಿದ್ದರಿಂದ ಈ ವರ್ಷ ಮುಂದಕ್ಕೆ ಹಾಕಲಾಗಿದೆ. ಈ ವರ್ಷ ಬಿತ್ತನೆ ಬೀಜನ ಉತ್ಪಾದನೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಮುಂದಿನ ವರ್ಷದಿಂದ ಎಳ್ಳಿನ ಪ್ರದೇಶದ ನಮ್ಮಲ್ಲಿ ಅಥವಾ ಎಲ್ಲ ಎಣ್ಣೆಕಾಳು ಬೆಳೆಗಳು ಮತ್ತು ದ್ವಿದಳ ಧಾನ್ಯನ ನಾವು ಸ್ವಾವಲಂಬನೆ ಆಗಬೇಕು, ಸ್ವಾವಲಂಬನ ದೇಶ ಆಗಬೇಕು ಅಂತ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಅನುಷ್ಠಾನ ಮಾಡಲಾಗ್ತಾ ಇದೆ ಸರ್. ಮಂಡ್ಯ ಅಂದರೆ ಎಲ್ಲರಿಗೂ ನೀರಾವರಿ ಅನ್ನೋ ಭಾವನೆಯೇ ಇದೆ, ಆದರೆ ಮಳೆ ಆಶ್ರಯದ ಪ್ರದೇಶ ಸಾಕಷ್ಟಿದೆ ಮಂಡ್ಯ ಜಿಲ್ಲೆಯಲ್ಲಿ. ಮಳೆ ಆಧಾರಿತ ಪ್ರದೇಶಗಳ ಅಭಿವೃದ್ಧಿಗೆ ಏನು ಆಲೋಚನೆ? ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಕೃಷಿ ಭಾಗ್ಯ ಯೋಜನೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 60-65 ಪ್ರದೇಶ ನೀರಾವರಿ ವಿಸ್ತೀರ್ಣ ಹೆಚ್ಚಾಗೇ ಇದೆ. ಇನ್ನೊಂದು 35-40 ಪ್ರದೇಶ, ಅದರಲ್ಲಿ ಬಹುಮುಖ್ಯವಾಗಿ ನಾಗಮಂಗಲ, ಮಂಡ್ಯ ತಾಲೂಕಿನ ದುದ್ದ ಹೋಬಳಿ, KR ಪೇಟೆ ಮತ್ತು ಮಳವಳ್ಳಿಯ ಪ್ರದೇಶಗಳು, ಮದ್ದೂರಿನ ಆತಕೂರು ಹೋಬಳಿಯಷ್ಟು ಪ್ರದೇಶಗಳು ಮಳೆಯಾಶ್ರಿತ ಕೃಷಿ ಇದೆ. ಇವತ್ತಿನ ದಿನ ನೋಡಿದ್ರೆ ನಾವು ಮಳೆಯಾಶ್ರಿತ ಪ್ರದೇಶದಲ್ಲೇ ನೀರಾವರಿಗಿಂತ ಹೆಚ್ಚು ಲಾಭದಾಯಕವಾಗಿದೆ ಬೆಳೆ ಉತ್ಪಾದನೆ. ಅದರಲ್ಲಿ ಮುಖ್ಯವಾದಂಥ ಬೆಳೆ ರಾಗಿ. ಸೊ ರಾಗಿ ಇಳುವರಿ ನಾಗಮಂಗಲ ತಾಲೂಕಿನಲ್ಲಿ KR ಪೇಟೆ ಆಗ್ಬೋದು, ಮಳವಳ್ಳಿನಲ್ಲಿ ಏನು ಜುಲೈ ಕೊನೆ ಆಗಸ್ಟ್ನಿಂದ ಬಿತ್ತನೆ ಆದರೆ ನವೆಂಬರ್ ಕೊನೆಯಲ್ಲಿ ಡಿಸೆಂಬರ್ನಲ್ಲಿ ಕಟಾವಾಗುವಂಥ ವೇಳೆ ಇದೆ. ಮಧ್ಯಂತರದಲ್ಲಿ ಏನಾದರೂ ಮಳೆ ಕೈ ಕೊಟ್ಟರೆ ಸಂದಿಗ್ಧ ಹಂತ ಕೆಲವುಗಳಿದ್ದಾವೆ. ನಾವು ಬಿತ್ತನೆ ಮಾಡಿದಾಗ ಮೊಳಕೆ ಟೈಮ್ ಆಗ್ಬೋದು, ನಂತರ ತಂಡೆ ಹೊಡೆಯುವಂಥ ಹಂತ ಆಗ್ಬೋದು, ಹೂ ಬರುವಂಥ ಹಂತ ಆಗ್ಬೋದು, ಅಥವಾ ಕಾಳು ಕಟ್ಟುವಂಥದ್ದು ಮಾಗುವಂಥ ಹಂತ, ಈ ಹಂತಗಳಲ್ಲಿ ಮಳೆ ಕೈ ಕೊಟ್ಟರೆ 50%ಕ್ಕಿಂತ ಹೆಚ್ಚು ಇಳುವರಿನಲ್ಲಿ ಹಾನಿಯಾಗುವಂಥ ಸಂದರ್ಭನ ಇರುತ್ತದೆ. ಆ ನಿಟ್ಟಿನಲ್ಲಿ ಕೆಲವು ಟೈಮ್ನಲ್ಲಿ ಮಳೆ ಅಕಾಲಿಕವಾಗಿ ಬಂದಂಥ ಅಥವಾ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ನೀರನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನು ಸೂಕ್ಷ್ಮ ನೀರಾವರಿ ಮೂಲಕ ಒಂದು ನೀರು ಕೊಟ್ಟುಕೊಂಡ್ರೂ ಸಹ ಏನು ನಾವು ನಿರೀಕ್ಷೆ ಇರ್ತದೆ ಅದಕ್ಕಿಂತ ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೃಷಿ ಭಾಗ್ಯ ಯೋಜನೆ ಮತ್ತು ಸೂಕ್ಷ್ಮ ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟು ರಾಗಿ ಬೆಳೆಕ್ಕೂ ಸಹ ತುಂತುರು ನೀರಾವರಿ ಯೋಜನೆ ಅಳವಡಿಕೆ ಮಾಡಿಕೊಳ್ಳುವಂಥದ್ದು, ಮತ್ತು ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಮಾಡಬೇಕು ಅಂತೇಳಿ ಈ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡುವಂಥದ್ದು ಅಥವಾ ಬೋರ್ ಮೂಲಕ ಮೇಲೆತ್ತಿ ನೀರು ಕೊಡುವಂಥದ್ದಕ್ಕಿಂತಲೂ ನಮ್ಮ ಮಣ್ಣಿನ ಪದರಗಳಲ್ಲೇ ಶೇಖರಣೆ ಮಾಡಿಟ್ರೆ ಒಂದು ವಾರ 15 ದಿವಸ ಮಳೆ ಕೈ ಕೊಟ್ಟರೂ ಸಹ ತಡ್ಕೊಳ್ಳುವಂಥ ಶಕ್ತಿ ಒದಗಿಸ್ಕೊಳ್ಳಿಕ್ಕೆ ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಮಾಡುವಂಥ 75% ಸಹಾಯದಂದಲ್ಲಿ ಅತಿ ದೊಡ್ಡ ಬೇಡಿಕೆ ಹಸಿರಳೆ ಬಿತ್ತನೆ ಬೀಜಕ್ಕೆ ಸೆಣಬಾಗ್ಬೋದು, ಡಯಂಚೆ ಆಗ್ಬೋದು. ಸುಮಾರು 3 ಕೋಟಿಯಷ್ಟು ವರ್ಷದಿಂದ 15-20 ಲಕ್ಷ ಅಷ್ಟೇ ಅನುದಾನ ಬರ್ತಾ ಇತ್ತು. ಕಳೆದ ವರ್ಷ ಮಾನ್ಯ ಸಚಿವರು ವಿಶೇಷ ಯೋಜನೆ ರೂಪಿಸಿ 3 ಕೋಟಿಯಷ್ಟು ಬಿತ್ತನೆ ಬೀಜನ ಸಹ ಜಿಲ್ಲೆಗೆ ಮಳೆ ಆಶ್ರಿತರ ಬೆಳೆಗಳಿಗಾಗ್ಬೋದು, ನೀರಾವರಿ ಬೆಳೆಗಳಿಗಾಗ್ಬೋದು ಯೋಜನೆ ಮೂಲಕ ರೈತರಿಗೆ ವಿತರಣೆಯನ್ನು ಸಹ ಮಾಡಲಾಗಿದೆ. ಸರ್, ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ, ಈಗ ಕೃಷಿ ಇಲಾಖೆ ಈ ನಿಟ್ಟಿನಲ್ಲಿ ಏನಾದರೂ ಯೋಜನೆ ಏನಾದರೂ ಮಾಡಿದೆಯಾ? ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಒಂದು ಅಳವಡಿಕೆಯನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕಳೆದ 6-7 ತಿಂಗಳಿನಿಂದ ಈ ನಿಟ್ಟಿನಲ್ಲಿ 2-3 ರೀತಿಯ ಸಭೆಗಳು, ಒಂದು ಸಮ್ಮೇಳನ ಸಹ ಆಗಿದೆ. ಕೃಷಿಯಲ್ಲಿ ಆರ್ಥಿಕ ಬುದ್ಧಿಮತ್ತೆ ಹೇಗೆ ನಾವು ಬಳಕೆ ಮಾಡಿಕೊಳ್ಬೋದು ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಮೇಲುಕೋಟೆಯ ಶಾಸಕರಾದವರು ಕಳೆದ ವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಎಲ್ಲ ಇಲಾಖೆಗಳು ಮತ್ತು ಇನ್ಫೋಸಿಸ್ ಫೌಂಡೇಶನ್ ಅವರ ಜೊತೆ ಒಂದು ಸಭೆನೂ ಸಹ ಏರ್ಪಡಿಸಿದರು. ಯಾವ ಯಾವ ಹಂತದಲ್ಲಿ ಗುಡ್ ಗೌರ್ನೆನ್ಸ್ ಮತ್ತು ಕೃಷಿನಲ್ಲಿ ಏನು ಹೊಸ ತಾಂತ್ರಿಕತೆಗಳಿದ್ದಾವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಅಥವಾ ಈ ಡ್ರೋನ್ ಆಗ್ಬೋದು, ಈ ರೀತಿಯ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಳ್ಬೋದು ಅಂತ. ಈಗ ಡ್ರೋನ್ ತಂತ್ರಜ್ಞಾನ ಆಲ್ರೆಡಿ ಕೃಷಿ ಕ್ಷೇತ್ರಕ್ಕೆ ಬಂದಾಗಿದೆ, ಇನ್ನೂ ಲಭ್ಯತೆ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಬಾಕಿ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ರೈತನಿಗೂ ಸಹ ಈ ತಂತ್ರಜ್ಞಾನಗಳ ಬಳಕೆ ಸಿಗುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಲಾಗ್ತಾ ಇದೆ. ಸರ್, ಬಹುದೊಡ್ಡದಾಗಿ ತಾವು ಕೃಷಿ ಸಖಿಯರನ್ನು ಇವತ್ತು ಜಿಲ್ಲೆಯಾದ್ಯಂತ ತರಬೇತಿಯನ್ನು ಕೊಡೋದ್ರ ಮೂಲಕ ಕೃಷಿ ಕ್ಷೇತ್ರಕ್ಕೆ ತಾವು ಬಿಟ್ಟಿದ್ದೀರಿ, ಇದು ಯಾವ ಪರಿಣಾಮವನ್ನು ಇವರಿಂದ ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ಏನು ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ, ಹಿಂದೆ ಗ್ರಾಮ ಸೇವಕರು ಪ್ರತಿ ರೈತರ ಜಮೀನಿಗೆ ಅದೇ ಊರಿನಲ್ಲಿ ವಾಸ ಇದ್ದು ಸೈಕಲ್ ಹಾಕ್ಕೊಂಡು ಪ್ರತಿ ಹಂತದಲ್ಲೂ ಸಹ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದ. ಬರ್ತಾ ಬರ್ತಾ ಅವರುಗಳ ಸಂಖ್ಯೆ ಕಡಿಮೆ ಆಗಿ ಬಹುತೇಕ ಈಗ ಕೃಷಿ ಸಹಾಯಕರು ಇಲ್ಲ. ಕೃಷಿ ಇಲಾಖೆಯಲ್ಲಿ ಎಂಟ್ರಿ ಆಗುವಂಥ ಪೋಸ್ಟನ್ನೇ ಸಹಾಯಕ ಕೃಷಿ ಅಧಿಕಾರಿ, ಮಿನಿಮಮ್ BSc ಕೃಷಿ ಓದ್ಕೊಂಡಿರುವಂಥದ್ದು. ಅವರ ಸಂಬಳ ಜಾಸ್ತಿ ಇರ್ತದೆ, ಅಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ತಗೊಳ್ಳಿಕ್ಕೆ ಕಷ್ಟ. ಆದಾಗಿನೂ ಸಹ 950 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಲಾಗಿತ್ತು, ವಿವಿಧ ಕಾರಣಗಳಿಂದ ಅದು ರದ್ದಾಗಿದೆ. ಶೀಘ್ರದಲ್ಲೇ ಹೊಸ ನೋಟಿಫಿಕೇಶನ್ ಸಹ ಮಾನ್ಯ ಸಚಿವರು ಮಾಡ್ತಾರೆ. ಇದರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಒಬ್ಬರು ಕೃಷಿ ಸಖಿಯರು, ಒಬ್ಬರು ಪಶು ಸಖಿ ಯೋಜನೆ ಒಳಗಡೆ ದೊರೆತಂಥ ಹಿಲ್ಲಿನಲ್ಲೇನಿಲ್ಲ ಅವರಿಗೆ. ನಾವು ಇಲಾಖೆ ಎಲ್ಲ ಯೋಜನೆಗಳು ಅದರಲ್ಲಿ ಏನೇನು ಸವಲತ್ತುಗಳು ಸಿಗ್ತವೆ, ರೈತನ FAQ ಅವಾಗವಾಗ ಏನೇನು ಅವರ ಡೌಟ್ಸ್ಗಳು ಬರ್ತವೆ, ಅದಕ್ಕೆ ಏನು ಉತ್ತರ ಕೊಡ್ಬೋದು, ಅಥವಾ ನೇರವಾಗಿ ರೈತನಿಗೆ ಏನಾದರೂ ಕೃಷಿ ಇಲಾಖೆ ಸಂಪರ್ಕಿಸಬೇಕು ಅಂದರೆ ಇವ್ರ ಮೂಲಕ ಸಂಪರ್ಕ ಲಿಂಕ್ ಕಾರ್ಯಕರ್ತ ರೀತಿಯಲ್ಲಿ ಎಲ್ಲ ಯೋಜನೆಗಳ ಅನುಷ್ಠಾನ, ತಾಂತ್ರಿಕ ಮಾಹಿತಿ, ಮತ್ತು ವಿಶೇಷವಾಗಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಅವರ ಸೇವೆನ 4,000 ರೂಪಾಯಿ ಪ್ರತಿ ಕೃಷಿ ಸಖಿಯರಿಗೆ NMNF ಇರುವಂಥ ಕ್ಲಸ್ಟರ್ಗಳಲ್ಲಿ ಬೆಳೆಸ್ಕೊಂಡು ಅವರ ಮೂಲಕ ರೈತರಿಗೆ ಕಡಿಮೆ ರಾಸಾಯನಿಕ ಅಥವಾ ರಾಸಾಯನಿಕ ಮುಕ್ತ ಬೆಳೆ ಹೇಗೆ ತಗೊಳ್ಬೋದು, ಅದಕ್ಕೆ ಪರ್ಯಾಯವಾಗಿ ಏನೇನು ತಾಂತ್ರಿಕತೆಗಳಿದ್ದಾವೆ, ಹಸಿರಳೆಗಿ ಬೀಜ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಜೀವಾಣ ಗೊಬ್ಬರ ಆಗ್ಬೋದು, ಬದು ನಿರ್ಮಾಣ ಮಾಡುವುದರ ಮೂಲಕ ಮಣ್ಣಿನ ಗುಣಮಟ್ಟ ಮತ್ತು ಆರ್ದ್ರತೆ ಕಾಪಾಡಿಕೊಳ್ಳುವಂಥ ವ್ಯವಸ್ಥೆಗಳಾಗ್ಬೋದು, ಇವೆಲ್ಲವುಗಳನ್ನೂ ಸಹ ಅವರಿಗೆ ತರಬೇತಿ ಕೊಡೋದ್ರ ಮೂಲಕ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡುವಂಥ ಕೆಲಸಕ್ಕೆ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ವಿ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೇ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಒಳ್ಳೆಯದು ಅಶೋಕ್ ಅವರೇ, ಹೆಚ್ಚಿನ ಮಾಹಿತಿಗೆ ಏನಾದರೂ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? ಖಂಡಿತವಾಗಿ. ಅಶೋಕ VS ಜಂಟಿ ಕೃಷಿ ನಿರ್ದೇಶಕರು ಮಂಡ್ಯ, 9447977702. ಇನ್ನೊಮ್ಮೆ ಹೇಳ್ಬೋದೇ? 9447977702. ಕನ್ನಡದಲ್ಲಿ ಹೇಳಿದ್ರೆ ತುಂಬ ಜನಕ್ಕೆ ಫೋನ್ ಸಂಖ್ಯೆ ಬರ್ಕೊಳ್ಳೋದು ದುಸ್ತರ ಆಗ್ತದೆ. ಇಂಗ್ಲೀಷಲ್ಲಿ ಒಂದೊಮ್ಮೆ ರೂಢಿ ಆಗಿರ್ತದೆ, 9447977702. ಒಳ್ಳೆಯದು ಅಶೋಕ್ ಅವರೇ, ಇದುವರೆಗೂ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮ ಕನಸುಗಳು, ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ VS ಅಶೋಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು NK ಶಿವಮೂರ್ತಿ. ಇದೀಗ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ, ಅಭಿಮಾನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಸ್ವಾಮಿಯೇ ಬೈರುವ ಎತ್ತು ಬೈಲಿಗೆ ಬಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಸ್ವಾಮಿ ಬೈರುವನ ಹಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಸ್ವಾಮಿ ಬೈರುವನ ಹಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೆ